ಜೇನುತುಪ್ಪದ ಉತ್ಪಾದನೆಯಲ್ಲಿ ಸ್ವಲ್ಪ ಸರಾಸರಿಯಲ್ಲಿ ಕುಂಠಿತಗೊಂಡಿದೆ. ಆದರೂ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಹಾಲಿ ಈಗ 250 ಟನ್ನಷ್ಟು ಜೇನುತುಪ್ಪವನ್ನು ಉತ್ಪತ್ತಿ ಮಾಡಲಾಗ್ತದೆ. ಓಹೋ, ಮತ್ತೆ ಒಳ್ಳೆ ಬೇಡಿಕೆ ಇದೆ. ಹೌದು, ನಮ್ಮ ಕೊಡಗು ಜಿಲ್ಲೆಯ ಭೂ ಪ್ರದೇಶ ಪಶ್ಚಿಮಘಟ್ಟ ಬೆಟ್ಟ ಸಾಲುಗಳ ಅಡಿಯಲ್ಲಿ ಬರುವುದರಿಂದ ಹೌದು ಈ ಪಶ್ಚಿಮಘಟ್ಟ ಬೆಟ್ಟ ಸಾಲುಗಳಲ್ಲಿ ಸಾಕಷ್ಟು ವೈವಿಧ್ಯಮಯವಾದಂತ ಗಿಡ ಮರ ಬಳ್ಳಿಗಳಿದ್ದಾವೆ. ಇವುಗಳಲ್ಲಿ ನಾನಾ ತರವಾದಂತ ಗಿಡ ಮರ ಬಳ್ಳಿಗಳಲ್ಲಿ ಹೂಗಳು ಬಿಡ್ತವೆ. ಈ ಹೂಗಳಲ್ಲಿ ಉತ್ಪತ್ತಿಯಾಗುವಂತ ಪರಾಗ ಅಥವಾ ಪುಷ್ಪರಸ ಇದೆ. ಇದೊಂದು ವಿಶೇಷ ಭೂ ಗುಣದಿಂದಾಗಿ ವಿಶೇಷವಾದಂತ ಒಂದು ಔಷಧಿಯುಕ್ತ ಗುಣ ಇರಬಹುದು ಅಥವಾ ಆಹಾರದ ಗುಣ ಇರಬಹುದು, ಇವನ್ನು ಪಡ್ಕೊಂಡಿರುವುದರಿಂದ ನಮ್ಮ ಕೊಡಗಿನಲ್ಲಿ ಉತ್ಪತ್ತಿಯಾಗುವಂತಹ ಜೇನುತುಪ್ಪಕ್ಕೆ ವಿಶೇಷವಾದ ಬೆಲೆ ಇದೆ. ಕಾರಣ ಇದರಲ್ಲಿ ವಿಶೇಷವಾದಂತಹ ಒಂದು ರುಚಿ ಇರಬಹುದು, ಬಣ್ಣ ಇರಬಹುದು, ಸುವಾಸನೆ ಇರಬಹುದು ಅಥವಾ ಔಷಧಿಯುಕ್ತ ಗುಣ ಇರಬಹುದು, ಆಹಾರ ಗುಣ ಇರಬಹುದು, ಹೀಗೆ ನಾನಾ ವಿಶೇಷ ಗುಣಗಳು ಇರುವುದರಿಂದ ವಿಶೇಷವಾದ ಬೇಡಿಕೆಗಳು ನಮ್ಮ ಕೊಡಗಿನ ಜೇನುತುಪ್ಪಕ್ಕೆ ಇದೆ. ಪ್ರಸ್ತುತ ನಮ್ಮಲ್ಲಿ ಸಂಸ್ಕರಣೆ ಮಾಡದ ಜೇನುತುಪ್ಪಕ್ಕೆ, ಸ್ಥಳೀಯ ನೇರವಾಗಿ ರೈತರಿಂದ ಖರೀದಿ ಮಾಡುವಂತಹ ಜೇನುತುಪ್ಪಕ್ಕೆ ಕನಿಷ್ಠ 700 ರಿಂದ 1,000 ರೂಪಾಯಿವರೆಗೂ ಬೆಲೆ ಇದೆ. ಇತರ ಕಡೆಗಳಿಗಿಂತ ಹೆಚ್ಚಿನ ಬೆಲೆ ನಮ್ಮ ಕೊಡಗಿನ ಜೇನುತುಪ್ಪಕ್ಕೆ ಇದೆ. ಆದರೆ ನಮ್ಮಲ್ಲಿ ಪ್ರವಾಸೋದ್ಯಮ ಸ್ವಲ್ಪ ಜಾಸ್ತಿ ಅಭಿವೃದ್ಧಿ ಹೊಂದ್ತಾ ಇರೋದ್ರಿಂದ ಪ್ರವಾಸಿಗರು ಜಾಸ್ತಿ ಭೇಟಿ ನೀಡ್ತಾ ಇರೋದ್ರಿಂದ ಈ ಜೇನುತುಪ್ಪದ ಪರಿಚಯ ಇಲ್ಲದೇ ಇರುವವರು ಮೋಸ ಹೋಗುವಂತ ಸಂದರ್ಭ ಜಾಸ್ತಿ ಇದಾವೆ. ಕಾರಣ ಹೇಗೆ ಅಂದ್ರೆ ಒಂದು ಆಹಾರ ಅಂತ ಹೇಳಿದ್ರೆ ಅದನ್ನ ಅದರಲ್ಲಿ ಕಲಬೆರಕೆ ಆಗುವಂತದ್ದು ಸಹಜ. ಹಾಗೇನೆ ಈ ವ್ಯಾಪಾರ ದೃಷ್ಟಿಯಿಂದ ವ್ಯಾಪಾರಸ್ಥರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕೊಡಗಿನಲ್ಲಿ ಉತ್ಪತ್ತಿಯಾಗುವ ಜೇನುತುಪ್ಪವನ್ನ ಕಲಬೆರಕೆ ಮಾಡಿ ಕೊಡಗಿನ ಜೇನು ಅಂತ ಹೇಳಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಜೇನುತುಪ್ಪದ ಪರಿಚಯನೇ ಇಲ್ಲದವರು ಸ್ವಲ್ಪ ಇದರಲ್ಲಿ ಮೋಸ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಮತ್ತೆ ನೇರವಾಗಿ ರೈತರು ಮಾರಾಟ ಮಾಡೋದು ಒಂದಾಯ್ತು, ಸಹಕಾರಿ ಸಂಘ ಸಂಸ್ಥೆಗಳಿದಾವೆ, ಬಹಳ ಖಾತ್ರಿಯಾಗಿ ಜೇನುಮೂಲವನ್ನ ಹುಡಿಕೊಂಡು ತುಪ್ಪವನ್ನು ತರಿಸಿ ಸಂಸ್ಕರಣೆ ಮಾಡಿ ಮಾರಾಟ ಮಾಡುವ ವ್ಯವಸ್ಥೆ ಇದೆ. ನಮ್ಮ ಗ್ರಾಹಕರನ್ನು ಮೋಸ ಹೋದ್ಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಆದರೆ ಕೆಲವೊಬ್ಬರಂತೂ ತುಂಬಾ ಆಲೋಚನೆ ಮಾಡಿಕೊಂಡು ಖಾತ್ರಿ ಮೂಲವನ್ನು ಹುಡಿಕೊಂಡು ಖರೀದಿ ಮಾಡ್ತಾರೆ, ಉಪಯೋಗಿಸ್ಕೊಳ್ತಾರೆ. ಕೃಷಿಕರು ಬಹಳ ಇಷ್ಟಪಟ್ಟು ಜೇನು ಸಾಕಾಣಿಕೆಯಲ್ಲಿ ತೊಡಸ್ಕೊಂಡು ಬಂದಿದ್ದಾರೆ ಇಲ್ಲಿಯವರೆಗೂ, ಈಗಲೂ ಹಿಂದೇಟೇನಿಲ್ಲ. ಆದರೆ ಏನೇನೋ ಕಾರಣಗಳಿಂದ ರಾಸಾಯನಿಕಗಳ ಬಳಕೆ ಮತ್ತೆ ಇನ್ನು ತೈಸಾಕ್ ಬ್ರೂಡ್ ಕಾಯಿಲೆ ಮತ್ತೊಂದು ಮಗದೊಂದ್ರಿಂದ ವ್ಯತ್ಯಯ ಆಗಿದೆ. ಮತ್ತೆ ಅದು ಸರಿ ಹೋಗ್ತದೆ, ಒಳ್ಳೇದಾಗ್ತದೆ ಅಂತ ಕಡೆ ನಾವು ಹೋಗ್ಬೇಕು. ಈ ಒಂದು ವಿಚಾರದಲ್ಲಿ ತೋಟಗಾರಿಕೆ ಇಲಾಖೆ ಹೇಗೆ ಉತ್ತೇಜಿತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ, ತರಬೇತಿ ಆಗಲಿ ಅಥವಾ ಜೇನು ಪೆಟ್ಟಿಗೆಗಳನ್ನು ಕೊಡೋದಾಗ್ಲಿ, ಜೇನು ಕೃಷಿಗೆ ಸಂಬಂಧಪಟ್ಟಂತೆ ಹೇಗೆ ಹೇಗೆ ಕಾರ್ಯಕ್ರಮಗಳು ನಡೀತದವೆ? 1990-91 ಸಾಲಿನ ಹಿಂದೆ ಕೊಡಗಿನಲ್ಲಿ ಯಾವುದೇ ಜೇನು ಕೃಷಿಗೆ ಮಾರಕ ರೋಗವಾಗಲಿ ಅಥವಾ ಆಹಾರ ಉತ್ಪತ್ತಿಯಾಗಲಿ ಯಾವುದು ಅಂತ ದೊಡ್ಡ ಅಡಚಣೆ ಇರಲಿಲ್ಲ. ಹೌದು, 1990-91 ಸಾಲಿನಲ್ಲಿ ಒಂದು ತಾಯಿಶಾಕ್ ಬ್ರೂಡ್ ಕಾಯಿಲೆ ನಮ್ಮ ಕೊಡಗು ಜಿಲ್ಲೆಗೆ ಬಂದ ನಂತರ 95% ಜೇನುನೊಣಗಳು ಈ ಕಾಯಿಲೆಯಿಂದಾಗಿ ನಶಿಸಿ ಹೋದವು. ಈ ಸಂದರ್ಭದಲ್ಲಿ ಇರುವಂತ ಜೇನು ಕೃಷಿಕರು ಈ ರೀತಿ ತುಂಬಾ ನಶಿಸಿ ಹೋದಾಗ ಒಂಥರ ಬೇಸರಪಟ್ಟು ಅಥವಾ ಇನ್ನೇನೋ ಕಾರಣಕ್ಕಾಗಿ, ಜೇನು ಕುಟುಂಬಗಳು ಸಿಕ್ಕದೇ ಇರುವ ಕಾರಣಕ್ಕಾಗಿ ತನ್ನಲ್ಲಿರುವ ಪೆಟ್ಟಿಗೆಗಳನ್ನೆಲ್ಲ ಒಂದು ಬದಿಯಲ್ಲಿ ಗುಡ್ಡೆ ಹಾಕಿದಾಗ ಅದು ಕ್ರಮೇಣ ಗೆದ್ದಲು ಹಿಡಿದು ಕುಂಭಾಗಿಯೋ ಹಾಳಾಗಿ ಹೋಯ್ತು. ಜನರ ಆಸಕ್ತಿ ಸ್ವಲ್ಪ ಕಡಿಮೆ ಆಯ್ತು. ಇದಕ್ಕೆ ನಾನಾ ಕಾರಣ ಇದೆ. ಉದಾಹರಣೆಗೆ ನಾವು ಒಂದು ಕಾಯಿಲೆಯನ್ನ ತಗೋಬಹುದು, ಎರಡನೇದಾಗಿ ಆಹಾರದ ಉತ್ಪತ್ತಿಯಾಗುವ ಪ್ರಮಾಣ ಕಡಿಮೆ ಆಗ್ತಾ ಬಂತು, ಅಂದ್ರೆ ಅರಣ್ಯ ಪ್ರದೇಶ ನಾಶವಾಗ್ತಾ ಬಂತು, ತೋಟಗಳು ಅಭಿವೃದ್ಧಿ ಹೊಂದ್ತಾ ಬಂತು. ಹೀಗಾಗಿ ಜೇನು ನೊಣಗಳಿಗೆ ಬೇಕಾಗುವಂತ ಪರಾಗ ಪುಷ್ಪರಸಗಳು ಕಡಿಮೆ ಆದವು. ಈ ಕಾರಣದಿಂದಾಗಿ ತದನಂತರ ಏನಾಯ್ತು, ಈ ಕಾಫಿಗೆ ಉತ್ತಮ ಬೆಲೆ ಬಂದಿರೋದ್ರಿಂದ ದಿಢೀರಾಗಿ ಅಲ್ಪ ಪ್ರಮಾಣದಲ್ಲಿ ಸಿಕ್ಕುವ ಬೆಲೆಗಳಿಗಿಂತ ಕಾಫಿಯಲ್ಲಿ ಉತ್ತಮ ಬೆಲೆಯೂ ಬಂತು. ಇದರಿಂದಾಗಿ ಜನಗಳ ಆಸಕ್ತಿ ಸ್ವಲ್ಪ ಕುಂಠಿತವಾಯಿತು. ಆದರೆ ಕೆಲವೊಂದು ಭಾಗಗಳಲ್ಲಿ, ಉದಾಹರಣೆಗೆ ಭಾಗಮಂಡಲ, ಕೋರಂಗಾಲ, ಸಣ್ಣ ಪುಲಿಕೋಟು, ಈ ಕಡೆ ಸೋಮಾರ್ಪೇಟೆ ಬಂದ್ರೆ ಜಕ್ಕನಹಳ್ಳಿ, ಶಾಂತಹಳ್ಳಿ, ಕೆದಮುಳ್ಳೂರು, ಬೀಚಟ್ಟಿಗೇರಿ, ಈ ಭಾಗಗಳಲ್ಲೆಲ್ಲ ಯಥೇಚ್ಛವಾಗಿ ಜೇನು ಕೃಷಿಕರು ಜೇನು ಕೃಷಿಯನ್ನ ಮಾಡ್ತಾ ಇದ್ರು. ಅವರು ಇದನ್ನ ಬಿಡಲಾರ್ದೇನೆ, ಕಾಫಿ ತೋಟಕ್ಕೆ ಹೋಗ್ಲಾರ್ದೇನೆ ಇದನ್ನೇ ಕಷ್ಟಪಟ್ಟು ಮುಂದುವರ್ಸ್ಕೊಂಡು ಬಂದ್ರು. ಇದು ಮುಂದುವರಿತಾ ಬರ್ತಿದ್ದಂಗೆ ಕೊನೆಗೆ ಈ ತಾಯಿಶಾಕ್ ಬ್ರೂಡ್ ಕಾಯಿಲೆಯ ಪ್ರಮಾಣ ಕಡಿಮೆ ಆಗ್ತಾ ಬಂದು ಜೇನು ಕುಟುಂಬಗಳು ಅದರ ರೋಗ ನಿರೋಧಕ ಶಕ್ತಿಯನ್ನು ಪಡ್ಕೊಂಡು ಅದು ಅಭಿವೃದ್ಧಿ ಅಂತ ಬಂದಾಗೇನೆ ಈ ಜೇನು ಕೃಷಿಕರು ಜೇನು ಪೆಟ್ಟಿಗೆಯನ್ನ ಇಟ್ಟು ಸಾಕುವಂತ ಒಲವು ತೋರಿಸಿದ್ರು. ಅದೇ ರೀತಿ ಸರ್ಕಾರ ತೋಟಗಾರಿಕೆ ಇಲಾಖೆ ವತಿಯಿಂದ ಜೇನು ಪೆಟ್ಟಿಗೆಯನ್ನ ಅಥವಾ ಕುಟುಂಬ ಅಥವಾ ಸ್ಟ್ಯಾಂಡ್ ಅದರ ಉಪಕರಣ ಇತ್ಯಾದಿಗಳಿಗೆ ರೈತರಿಗೆ ಉತ್ತೇಜನ ಕೊಡೋ ಸಲುವಾಗಿ ಸಹಾಯಧನವನ್ನ ಸಹ ನೀಡ್ತಾ ಬಂದಿದೆ, ಪ್ರಸ್ತುತ ನೀಡ್ತಲೂ ಇದೆ. ಈಗ ನಮ್ಮಲ್ಲಿ ನಾನಾ ಯೋಜನೆಗಳಿಗೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಹಂತದಲ್ಲಿ ಸಹಾಯಧನ ಇದೆ. ಶೇಕಡ 40 ಇರ್ಬೋದು, ಶೇಕಡ 50 ಇರ್ಬೋದು, ಶೇಕಡ 75 ಇರ್ಬೋದು, ಪರಿಶಿಷ್ಟ ಜಾತಿ ಪಂಗಡದವರಿಗೆ ಶೇಕಡ 90%ವರೆಗೂ ಸಹಾಯಧನವನ್ನ ಕೊಡ್ತಾ ಇದ್ದೇವೆ. ಈಗ ನಮ್ಮಲ್ಲಿ ಇಲಾಖಾ ವತಿಯಿಂದ ಒಂದು ಜೇನು ಪೆಟ್ಟಿಗೆ ಇಡುವ ಸ್ಟ್ಯಾಂಡ್, ಒಂದು ಜೇನು ಕುಟುಂಬ, ಇದನ್ನ ಒಂದು ಘಟಕವನ್ನಾಗಿ ನಾವು ಮಾಡಿದ್ದೇವೆ. ಇದಕ್ಕೆ ₹4,500 ಯೋಜನಾ ವೆಚ್ಚ ಇರುತ್ತದೆ. ಇದಕ್ಕೆ ಶೇಕಡ 75ರ ಸಹಾಯಧನ ಅಂತ ಹೇಳಿದ್ರೆ ₹3,375 ರೈತರಿಗೆ ಕೊಡ್ತೇವೆ. ಕೇವಲ ರೈತರಿಗೆ ಈ ಒಂದು 4,500 ಘಟಕ ವೆಚ್ಚ ಏನಿದೆ ₹1,125 ಸಿಕ್ಕಿದಾಗೆ ಆಗ್ತದೆ. ಇದಲ್ಲದೇನೆ ಇಲಾಖಾ ವತಿಯಿಂದ ರೈತರಿಗೆ ತಾಂತ್ರಿಕ ಮಾಹಿತಿ ನೀಡುವ ಸಲುವಾಗಿ ಅಲ್ಪಾವಧಿಯ ತರಬೇತಿ ಅಂದ್ರೆ 2 ದಿನಗಳ ತರಬೇತಿ ಇದೆ. ನಿರುದ್ಯೋಗ ಯುವಕ ಯುವತಿಯರಿಗೆ ನಮ್ಮ ಭಾಗಮಂಡಲದಲ್ಲಿ ರಾಜ್ಯ ಮಟ್ಟದ ಒಂದು ಜೇನುಕೃಷಿ ತರಬೇತಿ ಕೇಂದ್ರ ಇದೆ. ಇಲ್ಲಿ 3 ತಿಂಗಳ ದೃಢೀಕರಣ ಪತ್ರದ ತರಬೇತಿಯನ್ನು ಕೊಡ್ತೇವೆ. ಈ ದೃಢೀಕರಣ ಪತ್ರ ತರಬೇತಿ ಪಡೆದಂತ ಅಭ್ಯರ್ಥಿಗಳು ಸರ್ಕಾರಿ ಕೆಲಸದಲ್ಲಿರಬಹುದು, ಸಂಘ ಸಂಸ್ಥೆ ಕೆಲಸಕ್ಕೂ ಹೋಗ್ಬಹುದು, ಅಥವಾ ಸ್ವತಃ ಖಾಸಗಿಯಾಗಿ ಮಧುವನವನ್ನು ಸ್ಥಾಪಿಸಿಕೊಂಡು ಜೇನುತುಪ್ಪದ ಉತ್ಪಾದನೆಯಲ್ಲಿ ತೊಡಗಿಸ್ಕೋಬಹುದು. ಇದರಲ್ಲಿ ನಮ್ಮ ಇಲಾಖಾ ವತಿಯಿಂದ ಖಾಸಗಿ ಮಧುವನ ಸ್ಥಾಪನೆ ಮಾಡುವವರಿಗೆ ಯೋಜನಾ ಘಟಕದ ವೆಚ್ಚ ₹1,00,000 ಇರುತ್ತದೆ. ಇದಕ್ಕೆ ಶೇಕಡ 75ರ ಸಬ್ಸಿಡಿ ಅಂದ್ರೆ 75,000ವರೆಗೂ ನಾವು ಸಹಾಯಧನವನ್ನು ಕೊಡ್ತೇವೆ. ಇದಲ್ಲದೇನೆ ನಮ್ಮಲ್ಲಿ ಭಾಗಮಂಡಲ ಜೇನು ಕೃಷಿ ತರಬೇತಿ ಕೇಂದ್ರದಲ್ಲಿ 1 ದಿನದ ಕಾರ್ಯಾಗಾರ ಇರಬಹುದು, ಅಥವಾ ರೈತರು ಮಾಹಿತಿಯನ್ನ ಬಯಸಿ ಬಂದಲ್ಲಿ ಮಾಹಿತಿಯನ್ನ ನೀಡುವಂಥದ್ದು, ಅಥವಾ ಇದು ರಾಜ್ಯ ಮಟ್ಟದ ತರಬೇತಿ ಕೇಂದ್ರ ಆಗಿರೋದ್ರಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಸಂಘ ಸಂಸ್ಥೆಯವರಿರ್ಬೋದು, ಸ್ವಸಹಾಯ ಸಂಘದ ಗುಂಪುಗಳಿರ್ಬೋದು, ಅಥವಾ ವಿದ್ಯಾರ್ಥಿಗಳಿರ್ಬೋದು, ವಿಶೇಷವಾಗಿ ಈ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಹೆಚ್ಚಾಗಿ ನಮ್ಮ ತರಬೇತಿ ಕೇಂದ್ರಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಭಾಗಮಂಡಲದ ಕೇಂದ್ರ ವಿಶೇಷವಾಗಿ ರೂಪುಗೊಂಡಿದೆ, ಅಧ್ಯಯನಕ್ಕೆ ಯೋಗ್ಯವಾಗಿದೆ, ಮತ್ತೆ ರೈತರು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಎಲ್ಲರಿಗೂ ಪ್ರಯೋಜನಕಾರಿಯಾದ ಒಂದು ಸ್ಥಳವಾಗಿದೆ. ಭಾಗಮಂಡಲ ಜೇನು ಕೃಷಿ ತರಬೇತಿ ಕೇಂದ್ರ 1947ರಲ್ಲಿ ಕೂರ್ಗ್ ಗವರ್ಮೆಂಟ್ ಇರುವಾಗಲೇ ಅದು ಸ್ಥಾಪನೆಗೊಂಡಿದೆ. ಇಲ್ಲಿ ಸಾಕಷ್ಟು ಜನ ಜಿಲ್ಲೆಯವರು ತರಬೇತಿಯನ್ನು ಪಡ್ಕೊಂಡು ಹೋಗಿದ್ದಾರೆ. ಅದಲ್ಲದೇನೆ ಸಾಕಷ್ಟು ರೈತರು ಭೇಟಿ ನೀಡಿದ್ದಾರೆ, ದೇಶ ವಿದೇಶಗಳಿಂದಲೂ ಭೇಟಿ ನೀಡಿದ್ದಾರೆ. ಆಮೇಲೆ PhD ಪಡೆಯುವ ಅಭ್ಯರ್ಥಿಗಳು ಸಹ ಜೇನು ಕೃಷಿಯ ಬಗ್ಗೆ ಅಧ್ಯಯನ ಮಾಡಿ ಪಡ್ಕೊಂಡಿದ್ದಾರೆ. ಇದು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಒಂದು ತರಬೇತಿ ಕೇಂದ್ರ ನೋಂದಣಿಯಾಗಿರೋದ್ರಿಂದ ಪ್ರವಾಸಿಗರು ಸಾಕಷ್ಟು ಮಂದಿ ಭೇಟಿ ನೀಡುತ್ತಾರೆ. ಅದು ವಿಶೇಷವಾಗಿ ಇದೊಂದು ಜೇನು ಕೃಷಿ ತರಬೇತಿ ಕೇಂದ್ರ ಕಾವೇರಿ ಉಗಮ ಸ್ಥಳವಾದ ತಲಕಾವೇರಿ ಭಾಗಮಂಡಲದಲ್ಲಿ ಇರೋದರಿಂದ ಅಲ್ಲಿಗೆ ಭೇಟಿ ನೀಡುವಂತಹ ಪ್ರವಾಸಿಗರು, ಅದು ಮುಖ್ಯ ರಸ್ತೆಯಲ್ಲೇ ತರಬೇತಿ ಕೇಂದ್ರ ಇರೋದ್ರಿಂದ ಸಾಕಷ್ಟು ಮಂದಿ ಅಲ್ಲಿಗೆ ಬಂದು ಮಾಹಿತಿಯನ್ನು ಪಡ್ಕೊಂಡು ಹೋಗ್ತಲೇ ಇರ್ತಾರೆ. ತರಬೇತಿ ಮತ್ತು ತಾಂತ್ರಿಕ ಜ್ಞಾನವನ್ನ ಕೊಡುವ ಕೆಲಸ ಅಲ್ಲಿ ನಡೀತಾ ಇದೆ. ಇನ್ನು ಮಾರುಕಟ್ಟೆ ಸಂಗತಿಯನ್ನ ಬೇರೆ ಬೇರೆ ಸಂಘ ಸಂಸ್ಥೆಗಳು ನೋಡ್ಕೊಳ್ತಾವೆ. ಅಲ್ಲಿ ಭಾಗಮಂಡಲದಲ್ಲೇ ಸಹಕಾರಿ ಸಂಘ ಇದೆ ಅಲ್ವಾ? ಭಾಗಮಂಡಲದಲ್ಲೇ ಜೇನು ಕೃಷಿಕರ ಸಹಕಾರ ಸಂಘ ಇದೆ, ಇನ್ನೊಂದು ವಿರಾಜಪೇಟೆಯಲ್ಲಿ ಇದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಜೇನು ತುಪ್ಪದ ಉತ್ಪತ್ತಿ ಕಡಿಮೆ ಇದೆ, ಬಳಕೆದಾರರು ಜಾಸ್ತಿ ಇರುವುದರಿಂದ ಜೇನು ತುಪ್ಪಕ್ಕೆ ಮಾರುಕಟ್ಟೆ ಇಲ್ಲ ಅನ್ನುವ ಒಂದು ಪ್ರಶ್ನೆ ಉದ್ಭವನೆ ಆಗುತ್ತೆ. ಹಾಗಾಗಿ ಎಷ್ಟೇ ಜೇನು ತುಪ್ಪ ಇದ್ರೂ ಬೇಡಿಕೆ ಇದೆ, ಬೇಡಿಕೆಗೆ ತಕ್ಕಂತೆ ಜೇನು ತುಪ್ಪ ಉತ್ಪತ್ತಿ ಆಗ್ತಾ ಇಲ್ಲ ನಮ್ಮಲ್ಲಿ. ಹಾಗಾಗಿ ಈ ಬಾರಿ ವಿಶೇಷವಾಗಿ ನಮ್ಮ ಒಂದು ಕೊಡಗಿನ ಜೇನು ತುಪ್ಪವನ್ನ ಪರಿಚಯ ಮಾಡಲಿಕ್ಕಾಗಿ ಕೂರ್ಗ್ ಹನಿ ಅನ್ನೋ ಬ್ರ್ಯಾಂಡ್ ನೇಮ್ ಅಲ್ಲಿ ನಾವು ಇಲಾಖಾ ವತಿಯಿಂದ ಅದನ್ನ ಉತ್ತೇಜನ ಕೊಟ್ಟು ಮಾಡ್ತಾ ಇದ್ದೇವೆ. ಅದು ಮಾಡಿದ್ರೆ ನಮ್ಮ ನಿಜವಾಗಿಯೂ ಸ್ಥಳೀಯ ಜೇನು ಕೃಷಿಕರ ಬೆಳೆದಂತ ಜೇನುತುಪ್ಪಕ್ಕೆ ಉತ್ತಮ ರೀತಿಯ ಬೆಲೆ ಸಿಕ್ಕುವಂತ ಅವಕಾಶ ಇದೆ. ರೈತರಿಗೂ ಗೊತ್ತು, ಜೇನು ಸಾಕಾಣಿಕೆ ಕೃಷಿಗೂ ಒಳಿತು, ಪರಿಸರಕ್ಕೂ ಹಿತವಾದದ್ದು, ಸಾರ್ವಜನಿಕರಿಗೂ ಪ್ರಯೋಜನಕಾರಿ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ರೈತರು ಹಿಂದೇಟು ಹಾಕೋದ್ಕಿಂತ ಸ್ವಲ್ಪ ಬಂಡವಾಳ ಆಗಬಹುದು. ಒಂದೊಂದು ಖಾಲಿ ಪೆಟ್ಟಿಗೆಗಾದ್ರೆ 1,500-2,000 ಅಲ್ವಾ? ಹೌದು. ನೊಣ ಸಮೇತ ಆದ್ರೆ 2,500-3,000 ರೂಪಾಯಿ ಅಷ್ಟೇ. ಅಷ್ಟೇ, ಒಂದು ಸಾರಿ ಬಂಡವಾಳ ಹಾಕ್ಬಿಟ್ರೆ ಅದು ಬೆಳೀತಾ ಹೋಗ್ತಾರೆ. ಕೊಡಗಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇತರ ತೋಟಗಾರಿಕಾ ಬೆಳೆಗಳಿಗೆ ಮುಖ್ಯವಾಗಿ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ನಡಿಬೇಕಾಗ್ತದೆ. ಈ ಪರಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನ ನಮ್ಮ ಜೇನು ನೊಣಗಳು ವೈಜ್ಞಾನಿಕವಾಗಿ ಸಮರ್ಥವಾಗಿ ಉತ್ತಮ ರೀತಿಯಲ್ಲಿ ನೆರವೇರಿಸುವುದರಿಂದ ಇದನ್ನ ಸರ್ಕಾರದವರು ಮನಗಂಡು ಇಲಾಖಾ ಮೂಲಕ ಈ ರೀತಿಯ ಜೇನು ಪೆಟ್ಟಿಗೆ ಸಹಾಯಧನ ಇರಬಹುದು, ಜೇನು ಕುಟುಂಬಗಳಿಗಿರ್ಬೋದು, ಅದರ ಪರಿಕರಗಳಿಗಿರ್ಬೋದು, ಸಹಾಯಧನವನ್ನ ಕೊಟ್ಟು ಉತ್ತೇಜನವನ್ನು ಕೊಟ್ಟು ತಾಂತ್ರಿಕ ಮಾಹಿತಿಯನ್ನು ಕೊಟ್ಟು ರೈತರ ಏಳಿಗೆಗಾಗಿ ಉತ್ತಮವಾದಂತ ಒಂದು ಕೆಲಸ ನಡೀತಾ ಇದೆ. ಹೌದು, ಭಾಗಮಂಡಲದಲ್ಲಿ ನಿರಂತರವಾಗಿ ತರಬೇತಿಗಳು ಜರುಗ್ತಾ ಇರ್ತವಲ್ವಾ? ಹೌದು, ಆಸಕ್ತಿ ಇರುವವರು ಯಾರು ಬಂದರೂ ಯಾವ ಸಂದರ್ಭದಲ್ಲಿ ಬಂದರೂ ಅಲ್ಲಿ ತರಬೇತಿ ಕೊಡ್ಲಿಕ್ಕೆ ಅವಕಾಶ ಇದೆ. ಅದಲ್ಲದನ್ನ ಅಲ್ಲಿ ಜೇನು ಕೃಷಿ ಸಂಬಂಧಪಟ್ಟಂತ ಒಂದು ವಸ್ತು ಸಂಗ್ರಹಾಲಯ ಇದೆ. ಈ ವಸ್ತು ಸಂಗ್ರಹಾಲಯದಲ್ಲಿ ಜೇನು ನೊಣಗಳು ಯಾವ ರೀತಿ ಬೆಳೆದು ಬಂದಿದೆ, ಹಿಂದಿನ ಕಾಲದಲ್ಲಿ ಯಾವ ರೀತಿ ಜೇನು ಕೃಷಿ ಆಗ್ತಾ ಇತ್ತು, ಅಲ್ಲಿಂದ ಇಲ್ಲಿಯವರೆಗೆ ಯಾವ ರೀತಿ ನಡೆದು ಬಂದಿದೆ, ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಜೇನು ಪೆಟ್ಟಿಗೆಗಳು ಯಾವ ರೀತಿ ಇದೆ, ನಮ್ಮ ಜೇನು ಪೆಟ್ಟಿಗೆ ಯಾವ ರೀತಿ ಇದೆ, ನಮ್ಮ ನೊಣಗಳು ಯಾವ ರೀತಿ ಇದೆ, ಬೇರೆ ಕಡೆಯಲ್ಲಿ ಯಾವ ರೀತಿ ನೊಣಗಳಿದಾವೆ, ಈ ಬಗ್ಗೆ ಎಲ್ಲ ಪರಿಚಯವನ್ನ ಮಾಡುವಂತ ಒಂದು ವಸ್ತು ಸಂಗ್ರಹಾಲಯ ಇದೆ. ಅದಲ್ಲದೇ ಈಗ ತೋಟಗಾರಿಕೆ ಇಲಾಖೆಗೆ ಬಂದ ನಂತರ ಈ ತರಬೇತಿ ಕೇಂದ್ರವನ್ನ ಮೇಲ್ದರ್ಜೆಗೆ ಏರಿಸಿಬಿಟ್ಟು ತರಬೇತಿ ಪಡೆಯುವಂತ ಆಸಕ್ತಿ ಇರುವ ರೈತರು ಇರಬಹುದು ಅಥವಾ ವಿದ್ಯಾರ್ಥಿಗಳವರು ಯಾರೇ ಬಂದ್ರು ಉಳ್ಕೊಳ್ಳೋಕೂ ಅವಕಾಶ ಇದೆ. ಉಳ್ಕೊಂಡು ಅಲ್ಲಿಯ ತಾಂತ್ರಿಕ ಮಾಹಿತಿಯನ್ನ ಪಡ್ಕೊಂಡು ಪ್ರಾತ್ಯಕ್ಷಿಕವಾಗಿ ಯಾವ ರೀತಿ ಅದನ್ನ ಮಾಡ್ತಾ ಇದ್ದಾವೆ. ಅದೇ ಭಾಗಮಂಡಲದಲ್ಲಿ 6.5 ಎಕರೆ ವಿಸ್ತೀರ್ಣದಲ್ಲಿ ಮಧುವನ ಇದೆ. ಇಲ್ಲಿ ಜೇನು ಪೆಟ್ಟಿಗೆಯನ್ನ ಯಾವ ರೀತಿ ಇಡಬೇಕು, ಯಾವ ದಿಕ್ಕಿಗೆ ಇಡಬೇಕು, ಯಾವ ರೀತಿಯಲ್ಲಿ ಇಡಬೇಕು, ಯಾವ ರೀತಿ ಅದರ ಕೆಲಸ ಕಾರ್ಯವನ್ನು ಮಾಡಬೇಕು ಎಂಬುದರ ಬಗ್ಗೆ ಸ್ಥೂಲವಾದಂತಹ ಪರಿಚಯವನ್ನ ನಾವು ತರಬೇತಿ ಕೇಂದ್ರದಲ್ಲಿ ನೀಡ್ತೇವೆ. ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿನೂ ಆಗಿಂದಾಗೆ ತರಬೇತಿಗಳು ನಡೀತಾ ಇರ್ತವೆ. ಅಲ್ಲಿನೂ ಜೇನು ಸಾಕಾಣಿಕೆ ಕುರಿತಂತೆ ಡಾಕ್ಟರ್ ಕೆಂಚಾರೆಡ್ಡಿ ಅವರು ಮತ್ತು ಅವರ ಶಿಷ್ಯರೆಲ್ಲ ರೈತರಿಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪದಲ್ಲಿನೂ ವರ್ಷದಲ್ಲಿ 2-3 ಸಾರಿನೂ ಅಥವಾ ಅಗತ್ಯ ಬಂದಾಗೆಲ್ಲ ಕಾರ್ಯಕ್ರಮಗಳು ಜರುಗ್ತಾ ಇರ್ತವೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಸರ್ಕಾರ ವಿವಿಧ ಇಲಾಖೆ ಸಂಘ ಸಂಸ್ಥೆ ಶಾಲಾ ಕಾಲೇಜು ಮುಖಾಂತರ ಈ ಜೇನು ಕೃಷಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಈ ಜೇನು ಕೃಷಿಯ ಜೊತೆಗೆ ಜೇನು ತುಪ್ಪದ ಜೊತೆಗೆ ಈ ವಿವಿಧ ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚಾಗಿ ಉತ್ಪತ್ತಿಯಾಗುವ ಹಾಗೆ ರೈತರ ಅಭಿವೃದ್ಧಿ ಹೊಂದುವ ಹಾಗೆ ನಾನಾ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೂಲಕ ಸಹ ನೆರವೇರಿಸುತ್ತದೆ. ಹೌದು, ಜೇನು ಸಾಕಾಣಿಕೆ ಅಲ್ಲದೇ ಜೇನು ಕೃಷಿಗೆ ಸಂಬಂಧಿಸಿದಂತೆ ಮಾರುಕಟ್ಟೆ ಸಂಸ್ಕರಣೆ ಇದಕ್ಕೂ ತೋಟಗಾರಿಕೆ ಇಲಾಖೆ ಏನಾದರೂ ಅನುದಾನವನ್ನು ಕೊಡ್ತಾ ಇದೆ, ಉತ್ತೇಜನವನ್ನು ನೀಡ್ತಾ ಇದೆಯಾ, ಹೇಗೆ ಅವಕಾಶ ಇದೆ? ಈಗ ನಮ್ಮಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಜೇನು ಕೃಷಿ ಮಾಡುವವರಿಗೆ ಖಾಸಗಿ ಮಧುವನ ಸ್ಥಾಪನೆಗಾಗಿ ಈಗಾಗಲೇ ನಾನು ಹೇಳಿದ ಹಾಗೆ 1 ಲಕ್ಷದ ಯೋಜನಾ ವೆಚ್ಚದಲ್ಲಿ ನಾವು ಅವರಿಗೆ 75% ಸಹಾಯಧನವನ್ನು ಕೊಡ್ತೇವೆ. ಇದಲ್ಲದೇನೆ ಇವರು ಸಂಸ್ಕರಣೆ ಘಟಕವನ್ನು ಸ್ಥಾಪಿಸಲು ಅದಕ್ಕೆ ಬೇಕಾದಂತ ಉಪಕರಣಗಳು ಇರಬಹುದು, ಡ್ರಮ್ಗಳು ಇರಬಹುದು ಇತ್ಯಾದಿಗಳನ್ನ ಇದಕ್ಕೆ ಯೋಜನಾ ವೆಚ್ಚದ ಮೇಲೆ ನಾವು 50-75% ಸಹಾಯಧನವನ್ನು ಕೊಡಲಿಕ್ಕೆ ಅವಕಾಶ ಇದೆ. ಈಗಾಗಲೇ ನಮ್ಮಲ್ಲಿ 2 ದೊಡ್ಡ ಪ್ರಮಾಣದ ರೈತರ ಸಹಕಾರ ಸಂಘ ಅಲ್ಲದೇನೆ ಖಾಸಗಿಯಾಗಿ ಕೆಲವರು ಅವರದೇ ಆದಂತ ಒಂದು ಬ್ರ್ಯಾಂಡ್ ನೇಮ್ ಅಲ್ಲಿ ಈ ಸಂಸ್ಕರಣೆಯನ್ನ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಇದೇ ರೀತಿ ಮಾಡುವವರೆಗೂ ನಮ್ಮ ಇಲಾಖೆಯಿಂದ ಸಹಾಯಧನ ಕೊಡುವಂತ ಅವಕಾಶ ಇದೆ. ನಿಜ, ರೋಬಸ್ಟ ಕಾಫಿಗೆ ಜೇನು ನೊಣ ಬೇಕು, ಪರಾಗಸ್ಪರ್ಶಕ್ಕೆ ಏಲಕ್ಕಿಗೂ ಬೇಕು, ತರಕಾರಿಗಳಿಗೂ ಬೇಕು, ಹೀಗೆ ಇನ್ನು ಕಣ್ಣಿಗೆ ಕಾಣದ ಎಷ್ಟೋ ಗಿಡಮರಗಳ ಒಂದು ಸಂತಾನಾಭಿವೃದ್ಧಿಗೂ ಜೇನು ಬೇಕೇ ಬೇಕು. ಎಷ್ಟೋ ಜನ ತಿಳ್ಕೊಂಡಿದ್ದಾರೆ ಜೇನಿಲ್ದಾರೆ ನಾವಿಲ್ಲ ಅಂತ ಅನ್ಕೊಂಡು, ತತ್ವಜ್ಞಾನಿಗಳು ಹೇಳ್ತಾರೆ ಜೇನು ಸಂತಾನ ಕಡಿಮೆ ಆದಷ್ಟು ಮನುಕುಲಕ್ಕೂ ಮಾರಕವಾದ ಪರಿಣಾಮಗಳು ಕಂಡುಬರ್ತವೆ ಅಂತ ಅನ್ಕೊಂಡು. ಸಾರ್ವಜನಿಕರು ಸಹ ಜೇನು ಸಾಕಾಣಿಕೆಯಲ್ಲಿ ತೊಡಸ್ಕೊಳ್ಬಹುದು, ರೈತರಂತೂ ತುಂಬಾ ಆಸಕ್ತಿಯಿಂದ ಭಾಗಿಯಾಗಬಹುದು ಮನೆ ಸುತ್ತಮುತ್ತ ತೋಟಗಳಲ್ಲಿ. ಕೆಲವೊಬ್ಬರಂತೂ ಸ್ವಲ್ಪ ಜಮೀನಿದ್ರೂ ಯಾರ್ಯಾರೋ ತೋಟದಲ್ಲಿ ಪೆಟ್ಟಿಗೆಗಳನ್ನಿಟ್ಟು ಜೇನುತುಪ್ಪವನ್ನು ಪಡಿತಿದ್ದಾರೆ, ಅದು ಕೊಡಗಿನಲ್ಲೂ ಕಾಣಸಿಗುತ್ತೆ ಅಲ್ವಾ? ಈ ಜೇನು ಕೃಷಿ ಮಾಡಬೇಕಾದ್ರೆ ಅವರಿಗೆ ಸ್ವಂತ ಜಮೀನು ಬೇಕೇ ಬೇಕು ಅಂತ ಹೇಳುವಂತದ್ದು ಏನಿಲ್ಲ, ಅವರ ಸ್ವಂತ ಬಳಕೆಗೆ ಆಗುವಷ್ಟು, ಆಹಾರಕ್ಕಿರ್ಬೋದು, ಔಷಧಿಗಿರ್ಬೋದು, ಅಥವಾ ಮನೆಯಲ್ಲಿ ವಯಸ್ಸಾದವರು ಇರ್ಬೋದು, ಎಳೆ ಮಕ್ಕಳು ಇದ್ದವರಿಗೂ ಸಹ ಆಹಾರದ ದೃಷ್ಟಿಯಿಂದ ಕನಿಷ್ಠ ವಾಸ ಮಾಡುವ ಮನೆ ಸುತ್ತ ಒಂದು 4 ಪೆಟ್ಟಿಗೆಯನ್ನಾರು ಇಟ್ಟುಕೊಂಡು ಅವರಿಗೆ ಬಳಸುವಷ್ಟು ಜೇನುತುಪ್ಪವನ್ನು ಪಡೀಲಿಕ್ಕೆ ಅವಕಾಶ ಇದೆ. ಯಾಕೆಂತ ಹೇಳಿದ್ರೆ ನಮ್ಮ ಜೇನುನೊಣಗಳು ವಾಸಸ್ಥಳದಿಂದ 1-1.5 ಕಿಲೋಮೀಟರ್ ದೂರದವರೆಗೂ ಹೋಗಿ ಆಹಾರವನ್ನು ಸಂಗ್ರಹಿಸ್ತದೆ. ಹಾಗಾಗಿ ನನಗೆ ತೋಟ ಇಲ್ಲ, ಜಮೀನು ಇಲ್ಲ ಅಂತ ಹೇಳುವಂಥ ಪ್ರಶ್ನೆ ಇಲ್ಲ, ಮನೆ ಸುತ್ತ ಇಟ್ಕೋಬಹುದು. ನಂತರ ತೋಟ ಜಮೀನು ಇರುವವರು ಅವರ ಇತರೆ ಕೃಷಿ ಚಟುವಟಿಕೆಗಳಿಗೆ, ಉದಾಹರಣೆಗೆ ತಾವು ಕಾಫಿಯನ್ನು ಪ್ರಸ್ತಾಪ ಮಾಡಿದ್ದೀರಿ, ರೋಬಸ್ಟ ಕಾಫಿಯಲ್ಲಿ 10% ಪರಕೀಯ ಪರಾಗಸ್ಪರ್ಶಕ್ಕಿಂತ ಜೇನುನೊಣಗಳಿಂದ 10% ಹೆಚ್ಚಿನ ಪರಕೀಯ ಪರಾಗಸ್ಪರ್ಶ ಸಂಶೋಧನೆಯಿಂದ ತಿಳ್ಕೊಂಡಿದ್ದಾರೆ. ಹಾಗಾಗಿ ಕಾಫಿ ತೋಟದಲ್ಲಿ ಕನಿಷ್ಠ 1 ಎಕರೆಗೆ 5 ಜೇನು ಪೆಟ್ಟಿಗೆಯನ್ನಾರು ಇಟ್ಟರೆ ಕಾಫಿ ತೋಟದ ಒಂದು ಅಂದವೂ ಹೆಚ್ಚುತ್ತೆ. ಯಾಕೆಂತ ಹೇಳಿದ್ರೆ ಆ ಹೂ ಅರಳ ಸಂದರ್ಭದಲ್ಲಿ ಜೇನುನೊಣಗಳ ಒಂದು ಝೇಂಕಾರ ಹಿತವಾದ ಅನುಭವವನ್ನು ನೀಡುತ್ತದೆ. ಹಾಗಾಗಿ ಏನಿಲ್ಲದಾದರೂ ಆಹಾರಕ್ಕಾಗಿ ಅಥವಾ ಔಷಧಿಗಾಗಿ ಅಥವಾ ಮನಸ್ಸಿನ ಉಲ್ಲಾಸಕ್ಕೋಸ್ಕರ ಆದರೂ ಜೇನು ಪೆಟ್ಟಿಗೆಯನ್ನು ಪ್ರತಿಯೊಬ್ಬರು ಸಾಕೋದು ಒಳಿತು ಅಂತ ಹೇಳಿದ್ರು. ಆನೆಗಳನ್ನ ದೂರ ಇಡ್ಲಿಕ್ಕೂ ಜೇನು ಸಾಕಾಣಿಕೆ ಪೂರಕವಾಗಿ ನೆರವಾಗುತ್ತಂತ ಅನ್ಕೊಂಡು ಅಧ್ಯಯನಗಳು ಹೇಳ್ತದವೆ. ಈ ಕುರಿತಂತೆ ಇನ್ನೂ ಪ್ರಯೋಗಗಳು ನಡೀತದವೆ, ಅದು ಎಷ್ಟೋ ಕಡೆಗೆ ಖಚಿತವಾಗಿದೆ. ಈ ಆನೆಗಳು ತೋಟಕ್ಕೆ ದಾಳಿ ಇಡುವಾಗ ಅವುಗಳು ಬರುವ ದಾರಿಯ ಪಕ್ಕದಲ್ಲಿ ಜೇನುನೊಣಗಳು ಇದ್ರೆ ಆ ಜೇನುನೊಣಗಳ ಜೇಂಕಾರಕ್ಕೆ ಅವುಗಳ ದಾರಿಯನ್ನ ಬದಲಾಯಿಸಿಕೊಂಡು ಹೋಗ್ತಾ ಅಂತ ಹೇಳಿ ಸಂಶೋಧನೆ ತಿಳ್ಕೊಂಡಿದ್ದಾರೆ. ಪಶ್ಚಿಮ ಘಟ್ಟಗಳ ಮಡಿಲಿನಲ್ಲಿರುವ ಕೊಡಗು ಜಿಲ್ಲೆಯಲ್ಲಿ ಜೇನು ಸಾಕಾಣಿಕೆಗೆ ಹೇರಳವಾದ ಅವಕಾಶಗಳಿದ್ದಾವೆ. ಬರೀ ನಮ್ಮ ತೋಟದಲ್ಲಿ ಅಲ್ಲ, ಕಾಡಿನಲ್ಲೂ ಇಟ್ಟು ಜೇನನ್ನು ಪಡೆಯೋರಿದ್ದಾರೆ. ಅಲ್ಲೇನು ಮರಗಿಡಗಳನ್ನು ಕಡಿಯೋ ಅಗತ್ಯ ಇಲ್ಲ, ಆಮೇಲೆ ಅರಣ್ಯ ಇಲಾಖೆಯವರನ್ನು ಸಹಕರಿಸ್ತಾರೆ, ಏನೂ ಸಮಸ್ಯೆ ಆಗೋದಿಲ್ಲ. ಆ ಥರದ ಪ್ರಯತ್ನದಲ್ಲೂ ಕೆಲವೊಬ್ಬರು ಕೆಲಸಗಳನ್ನು ಮಾಡ್ತಾ ಆನಂದ ಪಡಿತಾ ಹಣವನ್ನು ಸಂಪಾದನೆ ಮಾಡ್ತಿದ್ದಾರೆ. ನಿಜ, ತೋಟಗಾರಿಕೆ ಇಲಾಖೆ ಜೇನು ಕೃಷಿಗೆ ಸಂಬಂಧಿಸಿದಂತೆ ಏನೇನು ಕೆಲಸ ಮಾಡ್ತಾ ಇದೆ ಅಂತ ಅಂದ್ಕೊಂಡು ಇಲ್ಲಿವರೆಗೂ ಪ್ರಸ್ತಾಪ ಮಾಡಿದರೆ, ಭಾರತ ಸರ್ಕಾರ ನಮ್ಮ ಪ್ರಧಾನಿಗಳ ಮಹತ್ವ ಆಕಾಂಕ್ಷೆಯೂ ಹಾಗೆ ಇದೆ. ಕೃಷಿಕರು ಅದರಲ್ಲೂ ಜೇನು ಕೃಷಿ ಉತ್ತೇಜನಕ್ಕೆ ಒಳಗಾಗಬೇಕು, ಆಮೇಲೆ ಜೇನು ಕೃಷಿಯಲ್ಲಿ ರೈತರು ಮುಂದುವರಬೇಕಂತ ಅಂದ್ಕೊಂಡು ಅದಕ್ಕಾದ ಹಣವನ್ನು ಮೀಸಲು ಇಟ್ಕೊಂಡು ಕೆಲಸ ನಡೀತಾ ಇದೆ. ಭಾರತ ಸರ್ಕಾರದ ಕೃಷಿ ಇಲಾಖೆಯೂ ಸಹ ಈ ನಿಟ್ಟಿನಲ್ಲಿ ರೈತರಿಗೆ ಬೆಂಬಲವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅನುದಾನವನ್ನು ನೀಡ್ತಾ ಇದೆ. ತಾವು ಇಲ್ಲಿವರೆಗೆ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ವಸಂತ ಅವರೇ. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಕೇಳಿದ್ರೆ ಕೊಡಗಿನಲ್ಲೇ ಜೇನು ಸಾಕಾಣಿಕೆ ಮತ್ತು ಜೇನು ಕೃಷಿಕರಿಗೆ ತೋಟಗಾರಿಕೆ ಇಲಾಖೆ ಹೇಗೆ ಉತ್ತೇಜನ ನೀಡ್ತಾ ಇದೆ ಅನ್ನೋದ್ರ ಬಗ್ಗೆ ತೋಟಗಾರಿಕೆ ಇಲಾಖೆ ಮಡಿಕೇರಿಯಲ್ಲಿ ಜೇನು ಕೃಷಿ ಪ್ರದರ್ಶಕರಾಗಿರುವ ಬಿ ಡಿ ವಸಂತ ಅವರ ಜೊತೆ ನಾವು ನಡೆಸಿದ ಸಂವಾದವನ್ನ ಆಲಿಸಿಕೊಂಡ್ರಿ. ಜೇನಿನ ಬಗ್ಗೆ ಬಿತ್ತರವಾಗುತ್ತಿರುವ ಹಾಡು ಇದು. ಹಾಡಿದ್ದಾರೆ ಬಿ ಎ ಗಣೇಶ್ ಹಾಗೂ ಕಡ್ಲೇರ ತುಳಸಿ ಮೋಹನ್. La la la la la la la la la la la la la la la la la la la la la la la la la la sihige hesaru jenu sihige hesaru jenu shistu alli kaadu shistu alli kaanu nodiya ಕಾನೂನು ನೋಡಿ ಅವುಗಳ ಕಾನೂನು ಕಾಣಿಸೋ ಜಿಗವನ್ನು ಕಾಣಿಸೋ ಜಿಗವನ್ನು ಕಾಣಿಸೋ ಜಿಗವನ್ನು ಸಿಹಿಗೆ ಹೆಸರು ಜೇನು ಸಿಹಿಗೆ ಹೆಸರು ಜೇನು ಜೇನು ಒಂದು ಕೀಟ ಜೇನು ಒಂದು ಕೀಟ ಜೀವನವಿಡಿ ಹಾರಾಟ ಜೀವನವಿಡಿ ಹಾರಾಟ ಸಿಹಿಗಾಗಿ ಹುಡುಕಾಟ ಸಿಹಿಗಾಗಿ ಹುಡುಕಾಟ ರೈತರಿಗೆ ಮುಕುಟ ರೈತರಿಗೆ ಮುಕುಟ ರೈತರಿಗೆ ಮುಕುಟ ಚೇಂಕಾರದ ಜೇನು ನೊಣ ಚೇಂಕಾರದ ಜೇನು ನೊಣ ಹೆಚ್ಚಿಸುತ್ತೆ ಇಳುವರಿಯನ್ನ ಹೆಚ್ಚಿಸುತ್ತೆ ಇಳುವರಿಯನ್ನ ಕೊಡುತ್ತೆ ಜೇನು ತುಪ್ಪವನ್ನ ಕೊಡುತ್ತೆ ಜೇನು ತುಪ್ಪವನ್ನ ಎಲ್ಲರೂ ಸಾಕಬೇಕಣ್ಣ ಎಲ್ಲರೂ ಸಾಕಬೇಕಣ್ಣ ಎಲ್ಲರೂ ಸಾಕಬೇಕಣ್ಣ ಸಿಹಿಗೆ ಹೆಸರು ಜೇನು ಸಿಹಿಗೆ ಹೆಸರು ಜೇನು ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಜೇನು ಉಪಕಾರಿ ಜೇನೂ

ಎಂಐ ಸ್ಟೋರ್ನಲ್ಲಿ ಸ್ಮಾರ್ಟ್ ಟಿವಿ, ಸ್ಮಾರ್ಟ್ ಫೋನ್, ಲ್ಯಾಪ್ಟಾಪ್, ವ್ಯಾಕ್ಯೂಮ್ ಕ್ಲೀನರ್, ಆಲ್ ಎಂಐ ಪ್ರಾಡಕ್ಟ್ ಗಳು ಆನ್ಲೈನ್ ರೇಟ್ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಸಾಲ ಸೌಲಭ್ಯ. ಎಂಐ ಸ್ಟೋರ್, ಕೊಹಿನೂರ್ ರೋಡ್, ಮಡಿಕೇರಿ, ಆಪೋಸಿಟ್ ಕೆನರಾ ಬ್ಯಾಂಕ್, ಗೋಣಿಕೊಪ್ಪಲ್, ನಿಯರ್ ಪೋಸ್ಟ್ ಆಫೀಸ್, ಸೋಮವಾರ ಪೇಟ್. ನಾಸ್ ಫರ್ನಿಚರ್ ನಲ್ಲಿ ಗ್ಲಾಸ್ ಡೈನಿಂಗ್ ಸೆಟ್, ವುಡನ್ ಕಾಟ್, ಕಾರ್ನರ್ ಸೋಫಾ, ವುಡನ್ ಸೋಫಾ, ಡ್ರೆಸ್ಸಿಂಗ್ ಮಿರರ್, ಎಲ್ಇಡಿ ಸ್ಟ್ಯಾಂಡ್, ವುಡನ್ ಆಲ್ಮೇರಾ, ನಂದಿ ಟೀಕುಟ್ ಸೋಫಾ ಸೆಟ್. ನೀವು ಬಯಸಿದ ಅಳತೆಗೆ ತಕ್ಕಂತೆ ಫರ್ನಿಚರ್ ಗಳನ್ನು ರಿಯಾಯಿತಿ ದರದಲ್ಲಿ ಮಾಡಿಕೊಳ್ಳಲಾಗುವುದು. ನಾಸ್ ಫರ್ನಿಚರ್, ಕಾಲೇಜ್ ರೋಡ್, ಮಡಿಕೇರಿ. ನಾನು ಬದಲಾಗುತ್ತಿದ್ದೇನೆ ಹೊಸ ಫ್ಯಾಷನ್ ನ ಬಟ್ಟೆಗಳಿಗೆ. ಹೌದು, ಇದೀಗ ಎಲ್ಲರೂ ಬದಲಾಗುತ್ತಿದ್ದಾರೆ. ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿರುವ ಇಂಡಿಯನ್ ಟೆರೆನ್ ಬ್ರಾಂಡೆಡ್ ಶೋರೂಮ್ ನ ಹೊಸ ಫ್ಯಾಷನ್ ನ ಬಟ್ಟೆಗಳಿಂದ ಈಗಿನ ಟ್ರೆಂಡ್ ಗೆ ಅನುಸಾರವಾದ ಜೇಮ್ಸ್ ಬ್ರಾಂಡೆಡ್ ಬಟ್ಟೆಗಳು, 5 ವರ್ಷದಿಂದ ಮೇಲ್ಪಟ್ಟ ಬಾಯ್ಸ್ ನ ಕಣ್ಮನ ಸೆಳೆಯುವ ಬ್ರಾಂಡೆಡ್ ಬಟ್ಟೆಗಳು ಈ ವಿಶಾಲ ಮಳಿಗೆಯಲ್ಲಿ. ಇಂಡಿಯನ್ ಟೆರೆನ್ ಬ್ರಾಂಡೆಡ್ ಶೋರೂಮ್, ಫೆಡರೇಷನ್ ಹೆಡ್ ಆಫೀಸ್ ಬಿಲ್ಡಿಂಗ್, ವಿರಾಜಪೇಟೆ. ನರಿಯಂದಡ ಗ್ರಾಮ ಪಂಚಾಯಿತಿಯ 2022-23 ಸಾಲಿನ ಗ್ರಾಮಸಭೆ ಇದೇ ಸೆಪ್ಟೆಂಬರ್ 12 ಸೋಮವಾರ ಪೂರ್ವಾಹ್ನ 11 ಗಂಟೆಗೆ ಚೇಯಂಡಾಣೆಯ ಮಹಿಳಾ ಸಮಾಜ ಕಟ್ಟಡದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಬಿತ್ತಂಡ ಎಂ ರಾಜೇಶ್ ಅಚ್ಚಯ್ಯನವರ ಅಧ್ಯಕ್ಷತೆಯಲ್ಲಿ ಹಾಗೂ ನೋಡಲ್ ಅಧಿಕಾರಿಯವರಾದ ಶ್ರೀಮತಿ ಸೀತಾಲಕ್ಷ್ಮಿ ಟಿಎಸ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಇವರ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಗ್ರಾಮಸ್ಥರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ನರಿಯಂದಡ ಗ್ರಾಮ ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇಕೆ ಇಡಬಾರದು? ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ. ಓಡುವ ನೀರನ್ನು ನಡೆಯುವ ಹಾಗೆ ಮನೆ, ಕಚೇರಿ, ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ ತೆವಳುವ ನೀರನ್ನು ನಿಲ್ಲುವ ಹಾಗೆ ನಿಂತ ನೀರೆಲ್ಲವೂ ಇಂಗುವ ಹಾಗೆ ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈ ಜೋಡಿಸಿ. ಈಗ ನಿಧನ ಸುದ್ದಿ. ಶ್ರೀಮಂಗಲ ಕುರ್ಚಿ ಗ್ರಾಮತ್ರ ಅಜ್ಜಮಾಡ ಮುತ್ತಂಡ ಗಪ್ಪು ಐಂಡ ಪೊಣ್ಣು ಪಾರ್ವತಿ ಅಯ್ಯಂಗ ಇಂದು ಮರಣಪಟ್ಟಿತು. 79 ಬೈತ್ರ ಅಜ್ಜಮಾಡ ಪಾರ್ವತಿ ಅಯ್ಯಂಡ ತಾಮನೆ ತೀತೀರ ಹರಿಹರ ಅಕಿರಿ ಕಾರ್ಯ ನಾಳೆ ಪೊಲಕ 9 ಗಂಟೆರ ಮೀದ ಕುರ್ಚಿ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಅರಮೇರಿ ಗ್ರಾಮತ್ರ ಮುಕೈರಿರ ಸೋಮಯ್ಯಂಡ ಮೋಮ ರಾಜ ಕಾವೇರಪ್ಪ ಅಯ್ಯಂಗ ಇಂದು ಮರಣಪಟ್ಟಿತು. ರಾಜ ಕಾವೇರಪ್ಪ ಎಂಡ ಆಕಿರಿ ಕಾರ್ಯ ನಾಳೆ ಸ್ವಗ್ರಾಮತ್ರ ಐಮನೇಲು ಭಜನ ದಂಡು ಗಂಟೆಗೆ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟನ ದಿವ್ಯಾ ಪ್ರದೀಪ್. ನಲ್ಲ ಸಮಾಜ ಕೊಟ್ಟುವಕ್ಕೆ ಪ್ರಯತ್ನಪಟ್ಟ ಬ್ರಹ್ಮಶ್ರೀ ನಾರಾಯಣ ಗುರುರೇಂಗಡ ಆದರ್ಶ ಪಿಂಜ ಚಿಂತನೆ ಅರಿಂಜಂಡ್ ನಲ್ಲ ಸಮಾಜ ಕೊಟ್ಟುವಕ್ಕೆ ಎಲ್ಲರೂ ಕೈಕೂಟೋಣ ವಿರಾಜಪೇಟೆ ಶಾಸಕಗಳನ್ನು ಕೆಜಿ ಬೋಪಯ್ಯ ಅಣ್ಣುಚಿ. ಜಿಲ್ಲಾಡಳಿತ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಆದನೆಲ್ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಕೊಡಗು ಯೂನಿಯನ್ರ ಆದನೆಲ್ ಸಿದ್ದಾಪುರ ನಾರಾಯಣ ಗುರು ಜಯಂತಿ ಕಾರ್ಯಕ್ರಮಕ್ಕೆ ಮೊಳಿಯಿಟ್ಟಿತು ತಕ್ಬಂದತ್ತು. ಭಾರತ ಸುಮಾರು ಆಚಾರ ವಿಚಾರ ಸಂಸ್ಕೃತಿ ಪಾಜೆ ಉಳ್ಳ ದೇಶ ಆಯ್ತುಂಡ್. ಭಾರತತ್ತುಳ್ಳ ಎಲ್ಲರೂ ಒಂದು ಅಣ್ಣುವನ ಸಾರ್ನ ಮಾನವತಾವಾದಿ ನಾರಾಯಣ ಗುರು ಒರೇ ಕುಲ ಒರೇ ಜಾತಿ ಅಣ್ಣುವನ ಸಾರಿತು ವಿದ್ಯರ ಮಹತ್ವ ಅರಿವಿಕೆ ಕೊಡ್ತಿತ್ತು. ವಿದ್ಯೆಗೆ ಎಲ್ಲರೂ ಏರ ಒತ್ತು ಕೊಡ್ಕೊಂಡು ಸರ್ಕಾರ ತಿಂಜ ಕಿಟ್ಟುವಂತ ಸೌಲಭ್ಯತನ ಎಲ್ಲಾ ಗರೀಬಂಗಳು ಪಡೆದಂಡು ವಿದ್ಯಾವಂತಗಳಾಂಡು ಹೆಚ್ಚಿಗೆ ಗರೀಬತನ ಉಂಡೆಂಗ್ಯೂ ಮಕ್ಕಕ್ಕೆ ವಿದ್ಯೆ ಕೊಡ್ಕೊಂಡು ನಲ್ಲ ಸಮಾಜ ಕಟ್ಟುವಕ್ಕೆ ಎಲ್ಲರೂ ಕೈ ಕೂಟೋಣ ದಣ್ಣುಚಿ. ಸರ್ಕಾರ ತಂಜ ಕೈಪ ಎಲ್ಲಾ ಜಯಂತಿನೋ ಗ್ರಾಮೀಣ ಪ್ರದೇಶದ ಏರ್ಪಾಡು ಮಾಡುವುದು ನಲ್ಲ ಬಳಚೆ ಇದನ್ನು ಜಿಲ್ಲಾಡಳಿತಕ್ಕೆ ಅಭಿನಂದನೆ ಒಪ್ಪಚಿಟ್ಟತು. ಶಾಸಕ ಅಪ್ಪಚ್ಚು ರಂಜನ್ ತಕ್ ಬರಂದಿತ್ತು ನಾರಾಯಣ ಗುರುರೈಂಗ ಮನುಷ್ಯನ ಕಟ್ಟ ಗುಣತ್ನ ಅಡುಪಕ್ಕೆ ಪೇಚಾಡಿತ್ತು ದಣ್ಣುಚಿ. ಈ ಸಂದರ್ಭತ್ತು ಎಸ್ಎಸ್ಎಲ್ಸಿ ಪಿಯುಸಿಲು ಅವರ ಮಾರ್ಕ್ಸ್ ಪಡೆದಂಗ ಪಿಂಜ ನಾರಾಯಣ ಗುರುರೈಂಗಡ ಮೀದ ಪುಸ್ತಕ ಎಳೆದನೈಂಗಳ ಸನ್ಮಾನ ಮಾಡಿಸಿ ಕಾರ್ಯಕ್ರಮತ್ತು ಕನಪಟ್ಟ ಬಿಂದುವ ಕೂಡಿಯಾಡಿ ತಿಂಜತ್ತು. ರಾಷ್ಟೀಯ ಶಿಶು ಕಲ್ಯಾಣ ಸಂಸ್ಥೆರ ಕಾರ್ಯಕ್ರಮ ಮಾರಿಪತ್ತು ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆ ಇನ್ನರ್ ವೀಲ್ ರೋಟರಿ ಮಿಸ್ಟಿ ಹಿಲ್ಸ್ ಲಯನ್ಸ್ ಪಿಂಜ ಲಯನೆಸ್ ಕ್ಲಬ್ ರಾದನೆಲು ಇದೇ 18ಆಂಗ್ ರಾಷ್ಟೀಯ ವರ್ಣಚಿತ್ರ ಪೈಪೋಟಿ ನಡಪ ಇರಾದೆ ಉಳ್ಳಂಗ ಇದೇ 15ಆಂಡ ಒಳಲು ಪೆದ ನೋಂದಾವಣೆ ಮಾಡಿಯುಂಡು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆರ ಪ್ರಕಟಣೆ ಅರಿಚಿಟ್ಟಿತು. ಮನೆ ಇಲ್ಲತೆ ಲೈನ್ ಮನೆಯಲ್ಲೂ ಬದುಕು ನೀಸಿಯುಳ್ಳ ಆದಿವಾಸಿ ಕುಟುಂಬಕಾರ ತೊಡಿಕೆ ಆಧಾರ್ ಕಾರ್ಡ್ ಜಾತಿ ಆದಾಯ ಪಿಂಜ ಮತದಾರಂಗಡ ಗುರುತರ ಚೀಟಿ ರೇಷನ್ ಕಾರ್ಡ್ ಕೂಡ ನನಗೆ ಎಲ್ಲಾ ದಾಖಲೆನ ಪಡೆದವನಿಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ರೇಂಗ ಸಲಹೆ ಮಾಡಿತು. ಮಡಿಕೇರಿರ ಜಿಲ್ಲಾಧಿಕಾರಿ ಕಚೇರಿರ ಸಭಾಬಾಡಿಲು ಕೊಡಗು ಜಿಲ್ಲೆಯಲ್ಲಿ ಕಾಫಿ ತೋಟ ಎಸ್ಟೇಟ್ರ ಲೈನ್ ಮನೆಯಲ್ಲಿ ವಾಸ ಮಾಡಿಯುಳ್ಳ ಪರಿಶಿಷ್ಟ ಪಂಗಡತ್ರ ಮನೆ ಇಲ್ಲತೆಗಳುಂಡು ಮಾಹಿತಿ ಪಡೆದಿತ್ತು ತಕ್ಕಂದಿತು. ಇಕ್ಕಾಕಲೆ ಜಿಲ್ಲೆಯ ಸುಮಾರು